ಈಗ ನಮ್ಮ ಜೊತೆಯಲ್ಲಿ ಸಂಜೀವ್ ಕುಮಾರ್ ಬಿ ಎಲ್ಲೆಯದ ಹಳ್ಳಿ ಅವರಿದ್ದಾರೆ. ಈ ಕೃಷಿ ವಿಜ್ಞಾನ ಕೇಂದ್ರ ಶಿರ್ಸಿಯಲ್ಲಿ ಹವಾಮಾನ ಮುನ್ಸೂಚನಾ ವಿಭಾಗ ಇದೆ. ಮುನ್ಸೂಚನೆ ಬೆಳೆ ಬೆಳೆಯುವಾಗ ಅಥವಾ ಬೆಳೆಯಕ್ಕಿಂತ ಪೂರ್ವದಲ್ಲಿ, ಬೆಳೆಯುವಂತಹ ಹಂತದಲ್ಲಿ ಮತ್ತೆ ಕಟಾವು ಮಾಡುವ ಹಂತದಲ್ಲಿ ಎಲ್ಲ ಕೃಷಿ ಚಟುವಟಿಕೆ ಮಾಡಬೇಕಾದಾಗ ನಮ್ಮ ವಾತಾವರಣದಲ್ಲಿ ಮುನ್ಸೂಚನೆ ಬೇಕಾಗತ್ತೆ. ಬರೇ ಮಳೆ ಬರೋದಷ್ಟೇ ಅಲ್ಲ, ಕೀಟ ರೋಗ ಜಾಸ್ತಿ ಯಾವಾಗ ಆಗ್ಬೋದು, ಯಾವಾಗ ಆಗ್ಲಿಕ್ಕಿಲ್ಲ, ಮತ್ತೆ ವಾತಾವರಣದಲ್ಲಿ ಆದಂತಹ ಬದಲಾವಣೆ ಕೃಷಿ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲವೂ ಕೂಡ ಒದಗಿಸಿಕೊಡುವಂತದ್ದು. ಈಗ ಸಂಜೀವ್ ಕುಮಾರ್ ಅವರು ಈ ವಿಭಾಗದಲ್ಲಿ ಕೆವಿಕೆಯಲ್ಲಿ ಇದ್ದಾರೆ, ಅವರು ಏನೆಲ್ಲ ಮಾಡ್ತಾರೆ, ಏನೆಲ್ಲ ಈ ಚಟುವಟಿಕೆ ರೈತರಿಗೆ ಹೇಗೆ ಮಾಹಿತಿ ಕೊಡ್ತಾರೆ ಅನ್ನೋ ನಿಟ್ಟಿನೊಳಗೆ ಮಾತಾಡಿಸ್ತಾ ಇದೀವಿ. ನಮಸ್ಕಾರ ಸಂಜೀವ್ ಕುಮಾರ್. ನಮಸ್ಕಾರ ಸರ್. ಈ ಹವಾಮಾನ ಮುನ್ಸೂಚನೆ ವಿಭಾಗ ಒಟ್ಟಾರೆ ಉದ್ದೇಶ ಏನು, ಏನ್ ಕೆಲಸ ಮಾಡುತ್ತೆ? ಸರ್, ಇದು ಭಾರತ ಹವಾಮಾನ ಇಲಾಖೆ ವತಿಯಿಂದ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಒಂದು ಹವಾಮಾನ ಮುನ್ಸೂಚನಾ ಘಟಕ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಲಹಾ ಸೇವೆಗಳನ್ನು ಒದಗಿಸಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಘಟಕವನ್ನು ಸ್ಥಾಪಿಸಲಾಗಿದೆ. ಉದ್ದೇಶ ಇಷ್ಟೇ, ಆ ಜಿಲ್ಲೆಯ ಹವಾಮಾನದ ಮುನ್ಸೂಚನೆ, ಅದಕ್ಕೆ ತಕ್ಕನಾದ ಬೆಳೆ ತಕ್ಕಂತ ಬೆಳೆಗಳಿಗೆ ಹವಾಮಾನ ಆಧಾರಿತ ಕೃಷಿ ಸಲಹಾ ಸೇವೆಗಳನ್ನು ರೈತರಿಗೆ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ. ಒಟ್ಟಾಗಿ ಭಾರತ ಹವಾಮಾನ ಇಲಾಖೆಯಿಂದ ಮೊದಲಿಗೆ 130 ಹವಾಮಾನ ಮುನ್ಸೂಚನಾ ಘಟಕಗಳು ಭಾರತ ದೇಶದಲ್ಲಿತ್ತು. ಈಗ ಅದು ಹೆಚ್ಚಾಗಿ 300 ಗಡಿ ಮುಟ್ಟಿದೆ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತದೆ. ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಘಟಕದಂತೆ ಆ ರೀತಿ ಆಗ್ತಾ ಹೋಗ್ತದೆ. ಇಲ್ಲಿ ಕೊಡ್ತಕ್ಕಂಥದ್ದು ಅಂದರೆ ಹವಾಮಾನದ ಮುನ್ಸೂಚನೆಯನ್ನು ಭಾರತ ಹವಾಮಾನ ಇಲಾಖೆಯವರು ಅದನ್ನು ಪ್ರೆಡಿಕ್ಟ್ ಮಾಡಿ ಅದನ್ನು ಪ್ರತಿಯೊಂದು ಜಿಲ್ಲೆಗೂ ಕಳಿಸಿಕೊಡ್ತಾರೆ. ಅದರ ಮೇಲೆ ನಾವಿಲ್ಲಿ ಅದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಬೆಳೀತಕ್ಕಂಥ ಬೆಳೆಗಳಿಗೆ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬರ್ತದೆ ಮತ್ತು ಅದರ ಯಾವ ರೀತಿಯ ಕೆಲಸಗಳನ್ನು ರೈತರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಹವಾಮಾನದ ಮುನ್ಸೂಚನೆಯಲ್ಲಿ 3 ವಿಧದ ಹವಾಮಾನದ ಮುನ್ಸೂಚನೆ ಬರ್ತದೆ. ಒಂದು ಅಲ್ಪಾವಧಿಯ ಹವಾಮಾನ ಮುನ್ಸೂಚನೆ, ಎರಡನೇದು ಮಧ್ಯಮಾವಧಿಯ ಹವಾಮಾನ ಮುನ್ಸೂಚನೆ, ಮೂರನೇದು ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆ ಅಂತ ಬರ್ತದೆ. ಅಲ್ಪಾವಧಿಯ ಹವಾಮಾನ ಮುನ್ಸೂಚನೆ ಅಂದರೆ ಇದು 24 ಗಂಟೆಯಿಂದ 48 ಗಂಟೆಯ ತನಕ ಇರ್ತದೆ. ಮಧ್ಯಮಾವಧಿಯ ಹವಾಮಾನ ಮುನ್ಸೂಚನೆ 3-5 ದಿವಸ ಇರ್ತದೆ. ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆ 1 ಸೀಸನ್ಗೆ ಇರ್ತದೆ. ಈ ರೀತಿ ಹವಾಮಾನ ಮುನ್ಸೂಚನೆ ಇರ್ತದೆ. ಈಗ ನಮಗೆ ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆ ಮಧ್ಯಮಾಂತರದ ಹವಾಮಾನ ಮುನ್ಸೂಚನೆ 3-5 ದಿವಸದ್ದು. ಇದನ್ನೇ ವಾರಕ್ಕೆ 2 ಬಾರಿಯಂತೆ, ಅಂದರೆ ಮಂಗಳವಾರ ಮತ್ತು ಶುಕ್ರವಾರ 2 ಬಾರಿ ಅದನ್ನು ನಾವು ಮುನ್ಸೂಚನೆ ಮತ್ತು ಸಲಹೆಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಒದಗಿಸ್ತಾ ಇದ್ದೀವಿ. ಈಗ ಈ ಹವಾಮಾನ ಮುನ್ಸೂಚನೆ ಕೊಡ್ತಕ್ಕಂಥ ಉದ್ದೇಶ ಏನಾಗ್ತದೆ, ಉದಾಹರಣೆಗೆ ಒಂದು ಮಳೆ ಅಂತ ತೆಗೆದುಕೊಂಡ್ರೆ ಮುಂಗಾರಿನಲ್ಲಿ ಮಳೆ ಬೀಳುವ ಮುನ್ಸೂಚನೆಯನ್ನು ರೈತರಿಗೆ ನಾವು ಕೊಟ್ಟದ್ದೇ ಆದರೆ ಈ ಡ್ರೈಲ್ಯಾಂಡ್ ಸ್ವಿಂಗ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಆ ರೈತರಿಗೆ ಬಹಳ ಉಪಯೋಗ ಆಗ್ತದೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ಭಾಗ ಮತ್ತೆ ಆ ಭಾಗದಲ್ಲೆಲ್ಲ ಭತ್ತ ಬಿತ್ತನೆ ಮಾಡ್ತಾರೆ. ಅಂತ ಬಿತ್ತನೆ ಮಾಡ್ತಕ್ಕಂಥ ಸಮಯದಲ್ಲಿ ಮುಂದಿನ 8-10 ದಿವಸಗಳ ಮುಂದೆ ಮಳೆ ಬರ್ತೈತಿ ಅಂತ ಹೇಳಿದ್ರೆ ಅವರು ಒಣ ಬಿತ್ತನೆಯನ್ನ ಮಾಡಲಿಕ್ಕೆ ಬಹಳ ಸಹಾಯ ಆಗ್ತದೆ. ಈ ರೀತಿ ಸಹಾಯ ಸಾಕಷ್ಟು ಆಗ್ತಾ ಬಂದಿದೆ. ಅದೇ ರೀತಿ ಈ ಮಳೆಯಿಂದ ಏನೇನಾಗ್ತದೆ, ಕೆಲವೊಂದು ಟೈಮ್ ಹವಾಮಾನ ವೈಪರೀತ್ಯದಿಂದ ಅಥವಾ ಹವಾಮಾನದಲ್ಲಿ ಏರುಪೇರಾಗೋದ್ರಿಂದ ಕೀಟ ರೋಗಗಳು ಬರ್ತದೆ, ಸಿಂಪರಣೆ ತಗೊಳ್ಕೋಬೇಕಾಗ್ತದೆ. ಆ ಟೈಮ್ನಲ್ಲಿ ಹೆಚ್ಚಿನ ಮಳೆ ಇದ್ದಲ್ಲಿ ಸಿಂಪರಣೆ ತಗೊಂಡಾಗ ಕೀಟನಾಶಕದ್ದು ವೇಸ್ಟ್ ಆಗ್ತದೆ. ಅದರ ರೀತಿಯ ಮುನ್ಸೂಚನೆಯನ್ನು ಕೂಡ ನಾವು ಇಲ್ಲಿ ಕೊಡ್ತೀವಿ. ಮುನ್ಸೂಚನೆ ಹೆಂಗೆ ಕೊಡ್ತೀವಿ, ಇಲ್ಲಿ ಹವಾಮಾನದ ಅಂಶಗಳು ಈ ಮಳೆ ತಗೊಂಡ್ವಿ. ಅದೇ ರೀತಿ ಈ ಕೀಟ ಮತ್ತು ರೋಗದ ಮುನ್ಸೂಚನೆ ಎದುರ ಮೇಲೆ ಸಿಗ್ತದೆ ಅಂದರೆ ನಮ್ಗೆ ಹೆಚ್ಚಾಗಿ ವಾತಾವರಣದಲ್ಲಿರ್ತಕ್ಕಂಥ ಆರ್ದ್ರತೆ ಮತ್ತು ಉಷ್ಣತೆಯ ಮೇಲೆ, ಗಾಳಿಯಲ್ಲಿರ್ತಕ್ಕಂಥ ಉಷ್ಣತೆಯ ಮೇಲೆ ಇದು ನಮಗೆ ತಿಳಿದು ಬರ್ತದೆ. ಇದು ಉಷ್ಣತೆ ಎಷ್ಟಿರ್ತದೆ, ಆರ್ದ್ರತೆ ಎಷ್ಟಿರ್ತದೆ, ಯಾವ ಕೀಟ ಮತ್ತು ರೋಗಕ್ಕೆ ಸೂಕ್ತ ಇದು ಅನ್ನೋದನ್ನು ನಾವು ಮನಗಂಡಿರ್ತೀವಿ. ಅದರ ಮೂಲಕ ನಾವು ಇಷ್ಟು ಬರ್ತಾ ಇದೆ, ಈ ರೀತಿಯ ಸಂರಕ್ಷಣಾ ಕ್ರಮಗಳನ್ನು ಈ ಟೈಮ್ನಲ್ಲಿ ನೀವು ತೋಡ್ರಿ ಅನ್ನೋ ಒಂದು ಮುನ್ಸೂಚನೆಯನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ವಾರಕ್ಕೆ 2 ಬಾರಿ. ಇದರ ಜೊತೆಗೆ ರೈತರಿಗೆ ನಾವು ಎಂ ಕಿಸಾನ್ ಪೋರ್ಟಲ್ ಮೂಲಕನೂ ಮಾಹಿತಿಯನ್ನ SMS ಮೂಲಕನೂ ಕೊಡ್ತೀವಿ. ಮತ್ತೆ ರೈತರ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ನಾವು ಜಿಲ್ಲೆಯಲ್ಲಿ ತಾಲೂಕಿಗೆ ಬಂದರಂತೆ ವಾಟ್ಸಪ್ ಗ್ರೂಪ್ಗಳನ್ನು 1, 2, 3, 4 ಈ ರೀತಿ, ಅಂದ್ರೆ ಒಂದು ಗ್ರೂಪ್ಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾಡಿ ಈಗ ಕನಿಷ್ಠ ನಾವು ಆಲ್ಮೋಸ್ಟ್ ಈಗ 8,000-10,000 ಜನ ರೈತರಿಗೆ, ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ವಾಟ್ಸಪ್ ಮುಖಾಂತರ ಇದನ್ನು ಮಾಹಿತಿಯನ್ನು ಅವರಿಗೆ ಒದಗಿಸಿ ಕೊಡ್ತಾ ಇದ್ದೇವೆ. ಜೊತೆಗೆ ಭಾರತ ಹವಾಮಾನ ಇಲಾಖೆಯವರು 2 ಆ್ಯಪ್ಗಳನ್ನ ಡೆವಲಪ್ ಮಾಡಿದ್ದಾರೆ, ಒಂದು ಮೇಘದೂತ ಅಂತ, ಇನ್ನೊಂದು ದಾಮಿನಿ ಅಂತ. ಮೇಘದೂತ ಆ್ಯಪ್ನಲ್ಲಿ ರೈತರು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆಂಡ್ರಾಯ್ಡ್ ಫೋನ್ನಿಂದ ಅದನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆದರೆ ಅವರಿಗೆ ಜಿಲ್ಲೆಯ ಹವಾಮಾನ ಮುನ್ಸೂಚನೆ ವಾರಕ್ಕೆ 2 ಬಾರಿ ಅದರೊಳಗೆ ಅಪ್ಡೇಟ್ ಆಗಿಬಿಡ್ತದೆ ನಾವು ಕೊಟ್ಟಿರ್ತಕ್ಕಂಥದ್ದು, ಅದರ ಮೂಲಕನೂ ತಿಳ್ಕೋಬಹುದು. ಇನ್ನೊಂದು ದಾಮಿನಿ ಆ್ಯಪ್ ಅಂತ ಒಂದು ಡೆವಲಪ್ ಮಾಡಿದ್ದಾರೆ. ಇದು ಉದ್ದೇಶ ಇಷ್ಟೇ, ದಾಮಿನಿ ಆ್ಯಪದ್ದು. ಈಗ ಸಾಕಷ್ಟು ನಾವು ರೈತರಲ್ಲಿ ಕೇಳ್ತಾ ಇದ್ದೀವಿ, ಸಿಡ್ಲು ಬಿಡೋದು, ಸಾಯೋದು, ಇದೇ ರೀತಿ ಆಗ್ತಾ ಇರ್ತದೆ. ಮಿಂಚಿನ ಮುನ್ಸೂಚನೆಯನ್ನು ರೈತರಿಗೆ ತಿಳ್ಕೊಳ್ಳೋ ಸಲುವಾಗಿನೇ ಅದನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ, ತಾವು ಈ ದಾಮಿನಿ ಆ್ಯಪನ್ನು ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿಕೊಂಡಿದ್ದೆ ಆದರೆ ತಾವು ಇರತಕ್ಕಂತ ಜಾಗದಿಂದ ಸುತ್ತ 20 ಕಿಲೋಮೀಟರ್ ಅವಧಿಯಲ್ಲಿ ಮಿಂಚು ಬೀಳುವ ಮುನ್ಸೂಚನೆಯನ್ನ ತಮ್ಮ ಮೊಬೈಲ್ಗೆ ಅಲರ್ಟ್ ಮೂಲಕ ಬರ್ತದೆ. ಹಾಗಾಗಿ ಅದರಿಂದ ತಾವು ಬಚಾವಾಗಿ ಸೇಫ್ ಆದ ಜಾಗಕ್ಕೆ ಹೋಗಿ ಉಳ್ಕೋಬಹುದು. ಈ ರೀತಿಯ ಆ್ಯಪ್ಗಳನ್ನು ಕೂಡ ಡೆವಲಪ್ ಮಾಡಿ ರೈತರಿಗೆ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವರ್ಷದಿಂದ ಈ ಹವಾಮಾನದ ಮುನ್ಸೂಚನೆಯನ್ನು ಜಿಲ್ಲೆಗೆ ಕೊಡ್ತಾ ಇದ್ರು ಮೊದಲಿಗೆ. ಈಗ ಏನಾಗಿದೆ, ಪ್ರತಿಯೊಂದು ತಾಲೂಕಿಗೂ ಹವಾಮಾನದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಜನ ರೈತರಿಗೆ ಇತ್ತಿಲ್ಲ, ಬಹಳ ಉಪಯೋಗನೂ ಆಗಿದೆ. ಈಗ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಹವಾಮಾನ ಮುನ್ಸೂಚನೆ, ಆ ತಾಲೂಕಿನಲ್ಲಿ ಏನಾಗಬಹುದು, ಮಳೆ, ಗಾಳಿ, ಉಷ್ಣತೆ, ಆರ್ದ್ರತೆ, ಇದ್ರ ಬಗ್ಗೆ ನಾವು ಮುನ್ಸೂಚನೆಯನ್ನು ಕೊಟ್ಟು ಅದಕ್ಕೆ ಕೃಷಿ ಸಲಹೆಗಳನ್ನು ಈಗ ಪ್ರತಿಯೊಂದು ತಾಲೂಕಿನ ರೈತರಿಗೂ ಕೂಡ ಮುಟ್ಟಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪಂಚಾಯತ್ ಲೆವೆಲ್ಗಾದರೂ ಬರುವ ಮುನ್ಸೂಚನೆ ಇದೆ. ಇಷ್ಟು ಈ ಹವಾಮಾನ ಮುನ್ಸೂಚನಾ ಘಟಕದಲ್ಲಿ ಕೆಲಸಗಳು ನಡೀತಾ ಇದೆ ಸರ್. ಈಗ ಈ ಮುನ್ಸೂಚನೆ ಕೊಡಬೇಕಂದ್ರೆ ನೀವು ಆ ಮಾಹಿತಿಯನ್ನ ಹೇಗೆ ಸಂಗ್ರಹಿಸಿ ರೈತರಿಗೆ ಕೊಡುದು? ಒಳ್ಳೆಯ ಪ್ರಶ್ನೆ ಸರ್. ನೀವು ಕೇಳಿರೋದು, ನಮ್ಮಲ್ಲಿ ಹವಾಮಾನ ವೀಕ್ಷಣಾಲಯ ಅಂತ ಇದೆ. ಆ ವೀಕ್ಷಣಾಲಯದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ 7:30, 8:30 ಮತ್ತು ಮಧ್ಯಾಹ್ನ 2 ಗಂಟೆಗೆ ಹವಾಮಾನದ ಅಂಶಗಳಾದ ಉಷ್ಣತೆ, ಆರ್ದ್ರತೆ ಹಾಗೂ ಮಳೆ ಈ ಎಲ್ಲ ಅಂಶಗಳನ್ನ ನಾವು ರೆಕಾರ್ಡ್ ಮಾಡ್ಕೋತೀವಿ. ರೆಕಾರ್ಡ್ ಮಾಡಿಬಿಟ್ಟು ಭಾರತ ಹವಾಮಾನ ಇಲಾಖೆ ಪುಣೆಗೆ ಇದನ್ನು ಕಳಿಸ್ಕೊಡ್ತೀವಿ. ಈ ಎಲ್ಲಾ ಡಾಟಾಗಳು ಅವ್ರ ಹತ್ರ ಸ್ಟೋರ್ ಆಗೋದ್ರಿಂದ ಅವರು ಮುನ್ಸೂಚನೆಯನ್ನು ಮಾಡ್ತಾರೆ. ಭಾರತ ದೇಶದಲ್ಲಿ ಹವಾಮಾನದ ಮುನ್ಸೂಚನೆಯನ್ನು ಕೊಡಲಿಕ್ಕೆ ಅಧಿಕಾರ ಇರೋದು ಭಾರತ ಹವಾಮಾನ ಇಲಾಖೆಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಅಲ್ಲಿ ನುರಿತ ಹವಾಮಾನ ತಜ್ಞರು ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಹವಾಮಾನದ ಮುನ್ಸೂಚನೆಯನ್ನು ಅವರು ನಮಗೆ ಕೊಡ್ತಾರೆ. ಅದ್ರ ಕೊಟ್ಟ ಮೇಲೆ ನಾವು ಸುತ್ತಮುತ್ತಲಿರ್ತಕ್ಕಂತ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ವಾತಾವರಣ ಸ್ವಲ್ಪ ಮಟ್ಟಿಗೆ ನಮಗೆ ಅದರ ಬಗ್ಗೆ ಅರಿವು ಮತ್ತು ಅದರ ಬಗ್ಗೆ ತಾಂತ್ರಿಕತೆಯನ್ನು ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಅದರ ಮೂಲಕ ನಾವು ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ ಅದನ್ನ ರೈತರಿಗೆ ಮುಟ್ಟಿಸ್ತೀವಿ. ಇದನ್ನು ಇದರಿಂದ ರೈತರಿಗೆ ಉಪಯೋಗ ಆಗ್ತದೆ. ಈಗ ನಾವು ಏನೇ ಮುನ್ಸೂಚನೆ ಕೊಟ್ವಿ, 100ಕ್ಕೆ 100 ಆಗ್ಲಿಕ್ಕಿಲ್ಲ, ಎಷ್ಟು ಪ್ರಮಾಣದಲ್ಲಿ ನಿಖರತೆ ಇರುತ್ತೆ ಸರ್? ತಾವು ಕೇಳೋದು ಒಳ್ಳೆ ಪ್ರಶ್ನೆ. ಇದು ನಾವು ಹೇಳ್ತಕ್ಕಂಥದ್ದು ಇಲ್ಲೇ ಭವಿಷ್ಯ. ಫೋರ್ಕಾಸ್ಟ್ ಯಾವತ್ತೂ 100ಕ್ಕೆ 100 ಸತ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ನಾವು ಕೊಡ್ತಕ್ಕಂಥ ಮುನ್ಸೂಚನೆ ಮತ್ತು ಅಬ್ಸರ್ವೇಷನ್ಗೆ ಗಣನೆಗೆ ತೆಗೆದುಕೊಂಡ್ರೆ ಅದನ್ನು ನಾವು ವೆರಿಫೈ ಮಾಡಿದಾಗ ನಾವು ಕೊಡ್ತಕ್ಕಂಥ ಮುನ್ಸೂಚನೆ ಜಿಲ್ಲೆಗೆ ಮತ್ತು ತಾಲೂಕಿಗೆ 70% ಮುನ್ಸೂಚನೆ ಸರಿಯಾಗೇ ಬರ್ತದೆ. 100ಕ್ಕೆ 100 ಹವಾಮಾನದ ಮುನ್ಸೂಚನೆ ಸರಿಯಾಗಿ ಇಲ್ಲಿ ಬಂದಿಲ್ಲ. ಈಗ ಇದು ಮೊದಲಿಗೆಲ್ಲ 25-30% ಬರ್ತಿದ್ದು, ಈಗ 70-80% ಬಂದು ನಿಂತಿದೆ. ಹಾಗಾಗಿ ಹವಾಮಾನದ ಮುನ್ಸೂಚನೆಯನ್ನು ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇದೆ. ಅದು ನಿಖರವಾಗಿ ಇಷ್ಟೇ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಇವೆಂಟ್ ಮಾತ್ರ ಹಾಗೆ ಆಗ್ತದೆ, ಮಳೆ ಬೀಳ್ತದೆ ಬೀಳ್ತದೆ, ಅಲ್ಲಿ ವೇರುಪೇರು ಹಾಗೆ ಆಗ್ತದೆ. ನಾವು 20 ಮಿಲಿಮೀಟರ್ ಹೇಳಿದ್ರೆ ಕೆಲವೊಂದು ಟೈಮ್ 40 ಮಿಲಿಮೀಟರ್ ಆಗೋ ಚಾನ್ಸಸ್ ಇದೆ, ಆಗಿದ್ದು ಇದೆ ನಮ್ಮಲ್ಲಿ. ಬಟ್ ಅದೀಗ ಇತ್ತೀಚಿನ ವರ್ಷಗಳಲ್ಲಿ ಅದು ಕಡಿಮೆ ಆಗ್ತಾ ಬರ್ತದೆ, ನಿಖರತೆ ಜಾಸ್ತಿ ಆಗ್ತಾ ಇದೆ ಸರ್. ಇದಕ್ಕೆ ಬೇಕಾದಂತ ಟೂಲ್ಸ್ ಅಂತ ಏನೇನು ಬಳಸ್ತೀರಿ? ಈ ಹವಾಮಾನದ ಮುನ್ಸೂಚನೆಯನ್ನ ಕೊಡಲಿಕ್ಕೆ ಬಳಸ್ತಕ್ಕಂಥ ಟೂಲ್ಸ್ ಅಂದ್ರೆ ಹಿಂದಿನ ಹವಾಮಾನದ ಮುನ್ಸೂಚನೆ, ಕ್ಲೈಮೇಟ್ ಹೇಳ್ತೀವಿ ನಾವು ಅದಕ್ಕೆ. ಅಂದ್ರೆ ಮುಂದೆ 30 ವರ್ಷಗಳ ಹವಾಮಾನದ ಅಂಶಗಳನ್ನ ಗಣನೆಗೆ ತೆಗೆದುಕೊತೀವಿ ನಾವು. ಅದನ್ನ ಸೂಪರ್ ಕಂಪ್ಯೂಟರ್ ಫೀಡ್ ಮಾಡಿ ಕೆಲವೊಂದಿಷ್ಟು ಮಾಡೆಲ್ಸ್ ಇದೆ, ಆ ಮಾಡೆಲ್ಸ್ ರನ್ ಮಾಡಿದಾಗ ಅವ್ರಿಗೊಂದು ಡಾಟಾ ಬರ್ತದೆ. ಆ ಡಾಟಾದ ಮೇಲೆ ಅದನ್ನ ಇವ್ಯಾಲ್ಯುಯೇಟ್ ಮಾಡಿ ಅದನ್ನ ಅಲ್ಲಿಗೆ ಲೋಕಲ್ಗೆ ಕಳಿಸ್ಕೊಡ್ತಾರೆ. ಪ್ರತಿಯೊಂದು ಸ್ಟೇಟಿಗೆ ಕಳಿಸ್ತಾರೆ, ಸ್ಟೇಟ್ನವ್ರು ವ್ಯಾಲ್ಯೂಯೇಟ್ ಮಾಡಿ ಡಿಸ್ಟಿಕ್ಗೆ ಕಳಿಸ್ತಾರೆ, ಡಿಸ್ಟಿಕ್ನವ್ರು ಮತ್ತೆ ವ್ಯಾಲ್ಯೂಯೇಟ್ ಮಾಡಿ ನಾವು ಅದನ್ನ ಇಲ್ಲಿ ರೈತರಿಗೆ ಮುಟ್ಟಿಸ್ತಾ ಇದೀವಿ ಸರ್. ಸ್ಯಾಟಲೈಟ್ ಕೂಡ ಈ ನಿಟ್ಟಿನೊಳಗೆ ವೈಜ್ಞಾನಿಕವಾಗಿ ತಯಾರು ಮಾಡಿ ನಮಗೆ ಮುನ್ಸೂಚನೆ ಕೊಡಲಿಕ್ಕೆ ಯಾವ ರೀತಿ ಸಹಾಯ? ನಮ್ಮಲ್ಲಿ ಸ್ಯಾಟಲೈಟ್ ಡಾಟಾನು ಸಿಗ್ತದೆ ನಮಗೆ. ಎವ್ರಿ 4 ಅವರ್ಸ್ ಒಂದ್ಸಲ ಸ್ಯಾಟಲೈಟ್ ಡಾಟಾ ಬರ್ತದೆ. ಬೆಳಗ್ಗೆ 11:00 ಬರ್ತದೆ, 8:00 ಬರ್ತದೆ, 4:00 ಬರ್ತದೆ, ಈ ರೀತಿ ಬರ್ತಾ ಇದೆ. ಸ್ಯಾಟಲೈಟ್ ಪಿಕ್ಚರ್ಸ್ ನಮಗೆ ಬರ್ತದೆ. ಈ ಸ್ಯಾಟಲೈಟ್ ಪಿಕ್ಚರ್ ನಿಂದ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಅಂದ್ರೆ ಮೋಡದ ಪ್ರಮಾಣ ಎಷ್ಟಿದೆ, ಗಾಳಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಮೂವ್ ಆಗ್ತಾ ಇದೆ, ಈ ಎಲ್ಲ ಅಂಶಗಳು, ಮೋಡ ಯಾವ ರೀತಿ ಡೈರೆಕ್ಷನ್ ತಗೋಬಹುದು, ಈ ಎಲ್ಲ ಅಂಶಗಳು ಅದರೊಳಗೆ ನಮಗೆ ಮಾಹಿತಿ ಸಿಗ್ತದೆ ಸರ್. ಹಾಗಾಗಿ ಇದರ ಮೂಲಕ ಕೂಡ ಅದನ್ನ ಗಣನೆಗೆ ತೆಗೆದುಕೊಂಡು ಹವಾಮಾನ ತಜ್ಞರು ಅದನ್ನ ಹವಾಮಾನದ ಮುನ್ಸೂಚನೆಯನ್ನು ಪ್ರಿಡಿಕ್ಟ್ ಮಾಡ್ತಾರೆ ಸರ್. ನೀವು ರೈತರಿಗೆ ಹೇಗೆ ಮುಟ್ಟಿಸ್ತೀರಿ? ರೈತರಿಗೆ ಮುಟ್ಟಿಸೋದು ಅಂದ್ರೆ ನಾವೀಗ ಪ್ರತಿ ವಾರ ವಾರಕ್ಕೆ 2 ಬಾರಿ ಅಂತೆ ರೈತರಿಗೆ ಚುಟುಕು ಮಾಹಿತಿಯನ್ನ SMS ಮೂಲಕ ಕೊಡ್ತೀವಿ. ಅವರ ಮೊಬೈಲ್ ಸಂಖ್ಯೆಗಳು ನಮ್ಮಲ್ಲಿ ರೆಕಾರ್ಡ್ ಆಗಿದ್ದ ರೈತರಲ್ಲಿ ನಮ್ಮಲ್ಲಿ ರೆಕಾರ್ಡ್, ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಎಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಎಲ್ಲಾ ಕಡೆ ರೈತರ ಮೊಬೈಲ್ ಸಂಖ್ಯೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಬೇಕಾದ ಮಾಹಿತಿಯನ್ನ ಈಗ ವಾಟ್ಸಪ್ ಗ್ರೂಪ್ಗಳ ಮೂಲಕ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಅದೇ ರೀತಿ ಯೂಟ್ಯೂಬ್ ಚಾನಲ್ಸ್ ಕೂಡ ಕೆಲವೊಂದು ಟೈಮ್ ಮಾಡಿ ಅದರೊಳಗೂ ಬಿಟ್ಟಿರ್ತೀವಿ. ಅದ್ರ ಜೊತೆಗೆ ನಾವು ಅಡಿಷನಲ್ ಏನ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಹವಾಮಾನದ ಕೆಲವೊಂದು ಟೈಮ್ ಎಕ್ಸ್ಟ್ರೀಮಿಟಿ ಅಂತ ಹೇಳ್ತೀವಿ ನಾವು, ಹವಾಮಾನದ್ದು ವೈಪರೀತ್ಯ ಕೆಲವು ಹೆಚ್ಚು ಕಮ್ಮಿ ಆದಾಗ ಅದು ಅಡಿಷನಲ್ ಬುಲೆಟಿನ್ ಅಂತ ಮಾಡಿಬಿಟ್ಟು ಈ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ರೈತರಿಗೆ ಮಾಹಿತಿಯನ್ನು ಮುಟ್ಟಿಸ್ತಾ ಇದೀವಿ ಸರ್. ರೈತರ ಗುಂಪುಗಳು ಇರ್ತವೆ, ರೈತರ ಗುಂಪುಗಳು ಇದೆ ಸರ್, ಪ್ರತಿ ಒಂದು ತಾಲೂಕಿನಲ್ಲೂ ರೈತರ ಗುಂಪುಗಳು ನಮ್ಮ ಇದಾವೆ. ಉತ್ತರ ಈಗ ಉದಾಹರಣೆಗೆ ಶಿರಸಿ ತಾಲೂಕು ತಗೊಂಡ್ರೆ ನಮ್ಮಲ್ಲಿ ಇರತಕ್ಕಂತ ರೈತರ ಗುಂಪುಗಳು 8-10 ವಾಟ್ಸಪ್ ಗ್ರೂಪ್ಗಳು ನಮ್ಮ ಹತ್ರ ಇದೆ. ಅಂದ್ರೆ ಒಂದು ಗ್ರೂಪ್ಗೆ 240 ಜನದಂತೆ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ ಪ್ರತಿಯೊಂದು ತಾಲೂಕಿನಲ್ಲೂ ಇದೆ. ಇದಲ್ಲದೆ ನಾವು ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅವರು ಹೋಬಳಿ ಲೆವೆಲ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರನ್ನು ಕೂಡ ಗಣನೆ ತೆಗೆದುಕೊಂಡು, ಅದೇ ರೀತಿ ಪಂಚಾಯತ್ ಲೆವೆಲ್ನಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತಿರ್ತಾರೆ, ಅವರ ಮೊಬೈಲ್ ಸಹ, ಯಾಕಂದ್ರೆ ಅವರು ಪಂಚಾಯತ್ ವೈಸ್ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಈ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ಗೂ ಕೂಡ ನಾವು ಈ ಮಾಹಿತಿಯನ್ನು ವಾರಕ್ಕೆ 2 ಬಾರಿಯಂತೆ ಹವಾಮಾನದ ಮುನ್ಸೂಚನೆ ವಾಟ್ಸಪ್ ಮೂಲಕ ಕಳಿಸಿಕೊಡ್ತೇವೆ. ಹವಾಮಾನದ ಮುನ್ಸೂಚನೆ ಮತ್ತು ಕೃಷಿ ಸಲಹೆ ಎರಡನ್ನೂ ಕೂಡ ಅವರಿಗೆ ನಾವು ಮುಟ್ಟಿಸ್ತಾ ಇದ್ದೇವೆ ಸರ್. ಇನ್ನು ರೈತರು ಇದರ ಲಾಭವನ್ನು ಹೇಗೆ ಪಡ್ಕೋಬೇಕು? ರೈತರು ಇದರ ಲಾಭವನ್ನು ಹೇಗೆ ಪಡ್ಕೋಬೇಕು ಅಂದ್ರೆ, ಹೆಚ್ಚಾಗಿ ಹೇಳ್ತೀನಿ ನಾವು, ಉದಾಹರಣೆ ತಗೊಂಡೇ ಹೇಳ್ಬಿಡ್ತೀನಿ ನಾನು ನಿಮಗೆ ಸರ್. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಅಂದ್ರೆ ಮುಂಗಾರಿನಲ್ಲಿ ಭತ್ತ ಮತ್ತು ಕ್ಷೇತ್ರ ಬೆಳೆ ಅಂತ ತಗೊಂಡ್ರೆ ಹೆಚ್ಚಾಗಿ ಇರತಕ್ಕಂಥದ್ದು ತೋಟಗಾರಿಕೆ ಬೆಳೆ ಅಂತ ಅಡಿಕೆ ಬೆಳೆ. ಅಡಿಕೆ ಬೆಳೆಯಲ್ಲಿ ಇಲ್ಲಿ ಹೆಚ್ಚಾಗಿ ಕಾಡತಕ್ಕಂತ ಒಂದು ರೋಗ ಅಂದ್ರೆ ಕೊಳೆ ರೋಗ. ಕೊಳೆ ರೋಗ ಹೆಂಗ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಯಾವ ರೀತಿ ಪ್ರಿಕಾಷನರಿ ತಗೋಬೇಕು ಅನ್ನೋದನ್ನ ನಾವು ಕೊಟ್ಟಿರತಕ್ಕಂತ ಮುನ್ಸೂಚನೆಯಿಂದ ರೈತರು ಸಾಕಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ. ಅದು ಅಲ್ಲದೇನೆ ಭತ್ತ ಬಿತ್ತನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಭತ್ತ ಕಟಾವು ಮಾಡ್ತಿರ್ಬೇಕಾದ್ರೆ ಹವಾಮಾನದ ಮುನ್ಸೂಚನೆ ಅತ್ಯವಶ್ಯಕ. ಯಾಕಂದ್ರೆ ಒಂದು ಮುನ್ಸೂಚನೆ ಇಲ್ಲಿ ಹೇಳಿದೆ ನಾನು 80% ಹವಾಮಾನದ ಮುನ್ಸೂಚನೆ ಅಂತ ಕರೆಕ್ಟ್ ಆಗ್ತದೆ ಅಂತ. ನಾವು ಭತ್ತ ಕಟಾವು ಮಾಡ್ತಾ ಇರೋ ಟೈಮಲ್ಲಿ ಹವಾಮಾನದ ಮುನ್ಸೂಚನೆ ಏನ್ ಕೊಡ್ತೀವಿ, ಮಳೆ ಬರಲ್ಲ ಅಂತ ಹೇಳಿ ಏನೇನ ಕೊಟ್ಟು ಮಳೆ ಬಂತು ಅಂದ್ರೆ ಕಟಾವು ಮಾಡಿದ ಭತ್ತ ಪೂರ್ಣ ಲಾಸ್ ಆಗಿ ಹೋಗ್ಬಿಡ್ತದೆ. ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ಹವಾಮಾನ ಮುನ್ಸೂಚನೆಯನ್ನು ಸಾಕಷ್ಟು ಜನ ಉಪಯೋಗಿಸ್ಕೊಂಡು ಇಲ್ಲಿ ಕಟಾವು ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಜನ ಕೇಳೇ ಕಟಾವು ಮಾಡ್ತಾ ಇದ್ದಾರೆ ನಮಗೆ, ನಮ್ಮ ಸಂಪರ್ಕದಲ್ಲಿರ್ತಕ್ಕಂಥ ರೈತರೆಲ್ಲರೂ. ಹಾಗಾಗಿ ಅವರಿಗೆ ಸಾಕಷ್ಟು ಉಪಯೋಗ ಮುಟ್ಟಿದೆ ಸರ್. ಹಾಗಾಗಿ ನಮ್ಮ ಬೆಳೆ ಆಯ್ಕೆ ಆಗಿರ್ಬೋದು, ಕಟಾವು ಆಗಿರ್ಬೋದು, ಅಥವಾ ಕೃಷಿಯಲ್ಲಿ ಏನೇ ಚಟುವಟಿಕೆ ಮಾಡಬೇಕೆಂದ್ರೂ ಕೂಡ ಈ ಹವಾಮಾನ ಮುನ್ಸೂಚನೆ ಬಹಳ ಮುಖ್ಯ. ಎಷ್ಟೋ ರೈತರು ಇದ್ರ ಬಗ್ಗೆ ಗೊತ್ತಿರಲ್ಲ, ಒಂದು ಅಂದಾಜಿನ ಮೇಲೆ ಹೋಗ್ತಾ ಇರ್ತಾರೆ. ಹಿರಿಯರು ಹೇಳ್ತಿದ್ರು ಈ ತಿಂಗಳಿಗೆ ಇಷ್ಟನೇ ತಾರೀಕಿಗೆ ಈ ತುತಿಗೆ ಇಂಥ ಮಳೆ ಬರುತ್ತೆ ಅದರಲ್ಲಿ ಇದ್ರು. ಅವ್ರಿಗೂ ಒಂದ್ ರೀತಿಯಿಂದ ಕಾಲಜ್ಞಾನದಲ್ಲಿ ಸರಿನೇ ಇದೆ, ಬಟ್ ಇನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಸರ್. ತಾವು ಹೇಳಿದಂಗೆ ಈಗ ಮಳೆ ನಕ್ಷತ್ರಗಳು ಅಂತಿದೆ, ತಮಗೆ ಗೊತ್ತಿದ್ದಂಗೆ ಎಲ್ಲರೂ ಗೊತ್ತಿರೋದೆ. ಮಳೆ ನಕ್ಷತ್ರಗಳನ್ನು ಕೂಡ ಗಣನೆ ತೆಗೆದುಕೊಂಡು ನಾವು ಕೆಲವೊಂದಿಷ್ಟು ಚಾರ್ಟ್ಗಳನ್ನು ಮಾಡಿದ್ವಿ. ಇಂತಿಂತ ಮಳೆ ನಕ್ಷತ್ರ ಇಷ್ಟಿಷ್ಟು ದಿವಸದೊಳಗಿರುತ್ತದೆ, ಇಂಥ ಮಳೆ ಇಷ್ಟು ಪ್ರಮಾಣದಲ್ಲಿ, ಈ ರೀತಿಯ ಚಾರ್ಟ್ಗಳನ್ನು ಕೂಡ ನಾವು ರೈತರಿಗೆ ಮಾಡಿ ಅದನ್ನ ಮಾಹಿತಿಯನ್ನು ಕೂಡ ಅದ್ರ ಮೂಲಕ ರೈತರಿಗೆ ಮಾಹಿತಿ ಕೊಡ್ತಿದ್ದೀವಿ ಸರ್. ಒಳ್ಳೆಯದು ಸಂಜೀವ್ ಕುಮಾರ್ ಅವರೇ, ಇಷ್ಟೆಲ್ಲ ಹವಾಮಾನ ಮುನ್ಸೂಚನೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದ ಸರ್. ಹವಾಮಾನ ಮುನ್ಸೂಚನಾ ವಿಭಾಗದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದವರು ಸಂಜೀವ್ ಕುಮಾರ್ ಬಿ ಎಲ್ಲೆದಳ್ಳಿ, ಸಂದರ್ಶಕರು ಎಚ್ಬಿ ರಾಮಡ್ಗಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ. ಮತಲಬ್ ವೇಟ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕತಿ ಥೀ, ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಮ್ ತೋ ಸಬ್ ಯಹೀ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕಲ್ ಜೈವಿಕ್ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ತೋಟಗಾರಿಕಾ ಬೆಳೆಗಳ ಕುರಿತು ಸದಾಶಿವ್ ಕಮಲಾಕರ್ ದೇಸಾಯಿ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸದಾಶಿವ್ ಕಮಲಾಕರ್ ದೇಸಾಯಿ ಅವರಿದ್ದಾರೆ. ಕೃಷಿಯೊಳಗೆ ಹುರುಪಾಗಿ ತೊಡಗಿಸ್ಕೊಂಡಂಥವ್ರು. ಮಕ್ಕಳು ಕೂಡ ಕೃಷಿನ ಮಾಡಲಿ, ಇಲ್ಲೇ ಸಾಕಷ್ಟು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದ್ಕೊಂಡಂಥವ್ರು. ತೋಟದೊಳಗೆ ಮನೆ ಕಟ್ಟಿಕೊಂಡು ಅನೇಕ ಬೆಳೆಗಳನ್ನು ಬೇರೆ ಬೇರೆ ಸ್ತರದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಸಾಹಸದಲ್ಲಿ ಅವರು ಅನುಭವಿಸಿದಂತ ಕಷ್ಟ ಸುಖ ಎಲ್ಲವನ್ನ ಹಂಚಿಕೊಳ್ತಾರೆ. ನಮಸ್ಕಾರ ಸದಾಶಿವ. ನಮಸ್ತೆ ಸರ್. ಕೃಷಿ ಒಳಗೆ ತೊಡಗಿಸ್ಕೋಬೇಕು ಅಂತೇಳಿ ಇತ್ತ ಗುರಿ? ಹೌದು, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಕೃಷಿನೇ ಮಾಡ್ಕೊಂಡ್ಬಂದವರು, ಮತ್ತೆ ಅವರ ಕೃಷಿಯನ್ನು ನೋಡಿ ನಾವು ಕೃಷಿಯಲ್ಲಿ ಅಭಿವೃದ್ಧಿಯನ್ನೇ ಕಾಣ್ತಾ ಹೋದ್ವಿ ಬಿಟ್ರೆ ಕೃಷಿಯಲ್ಲಿ ಯಾವುದೇ ರೀತಿ ನಷ್ಟ ಕಂಡಿಲ್ಲ. ಆ ಒಂದು ಕಾರಣದಿಂದ ಕೃಷಿಯನ್ನೇ ಮಾಡಬೇಕು ಒಂದು ವಿಚಾರದಲ್ಲಿ ಹೊಂಟವ್ರು ನಾವು. ಹೇಗೆ ಸಾಧ್ಯ ಆಯ್ತು ನಿಮ್ಮ ಅಜ್ಜರು ಅಪ್ಪರು ಅಭಿವೃದ್ಧಿನೇ ಸಾಧಿಸುವಂತ ಬಂದ್ರು, ಅವರ ಮಾರ್ಗದರ್ಶನ ಅಥವಾ ಅವ್ರು ಮಾಡ್ತಕ್ಕಂತ ಕಾರ್ಯ ನಿಮ್ಮ ಮೇಲೆ ಯಾವುದು ಪ್ರಭಾವ ಬೀರಿತ್ತು, ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಗೊತ್ತಾಗಿದ್ದು? ನಾವು ಚಿಕ್ಕ ಇರುವಾಗ ನಮ್ದು ಸುಮಾರು ಈಗ ಸುಮಾರು ಒಂದು 10

ಎಷ್ಟೋ ರೈತರು ಸಾಕಪ್ಪ ಈ ಕೃಷಿಯಲ್ಲಿ ಕಷ್ಟ, ನಮ್ಮ ಮಕ್ಕಳು ಈ ಕಷ್ಟ ಅನುಭವಿಸೋದೇ ಬೇಡ, ಐಟಿ ಬಿಟಿ ಮಾಡ್ಕೊಂಡು ಬೆಂಗಳೂರು ಕಡೆನೋ ಬೇರೆ ಕಡೆನೋ ಹೋಗ್ಲಿ ಅಂತೇಳಿ ಅಂತಾರೆ. ನಿಮ್ಮ ಮಗ ಮತ್ತೆ ಕೃಷಿಯಲ್ಲೇ ತೊಡಕೊಳ್ಳಿ ಅಂತೇಳಿ ಒಂದು ಅವನ ತೀರ್ಮಾನವೂ ಇದೆ, ನಿಮ್ಮ ತೀರ್ಮಾನವೂ ಇದೆ. ಹೇಗೆ ಈ ತೀರ್ಮಾನದ ಹಿಂದಿನ ಗುಟ್ಟು ಏನು? ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ತಂದೆ ಮತ್ತು ಅಜ್ಜನ ನೆನಪು ಮಾಡಿಕೊಳ್ಳುವಂತಹದ್ದು. ಈ ಒಂದು ಕೃಷಿ ನಾವು ಸಣ್ಣ ಇರುವಾಗ ಮೈ ತುಂಬಾ ಬಟ್ಟೆ ಹಾಕಲಿಕ್ಕೂ ಕಷ್ಟ ಇತ್ತು ಹೇಳುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಶೈಲಿ ಬಂದಿರುವಂತಹದ್ದು. ಈಗಿನ ಮಟ್ಟದಲ್ಲಿ ನಾವು ಒಂದು ಹಂತದಲ್ಲಿ ಈಗ ಮೇಲೆ ಬರ್ತಾ ಇರುವುದು ಕೃಷಿಯಿಂದ ಹೇಳುವಂತಹದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದನ್ನಷ್ಟು ವಿಚಾರ ಮಾಡಿದಾಗ ಒಂದನೇ ಹಂತದಲ್ಲಿ ನಮಗೆ ಕೃಷಿ ಉತ್ತಮ ಹೇಳುವಂತಹದ್ದು, ಎರಡನೇ ಹಂತದಲ್ಲಿ ಯಾವುದೇ ಸಿಟಿಯಲ್ಲಿ ಹೋದ್ರೆ ಈಗಾಗಲೇ ಈಗ 2 ವರ್ಷದಿಂದ ಬಂದಿರುವಂತಹ ಜೀವನಕ್ಕೆ ಒಂದು ಮಾರಕ ರೋಗ ಇದು, ಒಂದು ಮಕ್ಕಳನ್ನು ಹೊರಗೆ ಬಿಟ್ಟು ನಾವು ನೆಮ್ಮದಿಯಿಂದ ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಮನೆ ಹತ್ರ, ಇದು ಒಂದು ಕಾರಣ. ಎರಡನೇದಾಗಿ ಪಟ್ಟಣದಲ್ಲಿ ಹೋಗಿ ಅಲ್ಲಿಯ ಒಂದು ಪೊಲ್ಯೂಷನ್, ಏನು ಅಲ್ಲಿ ವಾತಾವರಣ ಇದೆ, ಆ ಒಂದು ವಾತಾವರಣಕ್ಕಿಂತ ನಮ್ಮ ಹಳ್ಳಿಯ ವಾತಾವರಣ ಉತ್ತಮ. ಅಂದ್ರೆ ಆರೋಗ್ಯ ಎಷ್ಟು ಉತ್ತಮನೋ ಅಷ್ಟು ಮನುಷ್ಯ ಆರೋಗ್ಯವಾಗಿರ್ತಾನೆ. ವಾತಾವರಣ ಎಷ್ಟು ಚೆನ್ನಾಗಿದೆ ಅಷ್ಟು ಅವನ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನೆಲ್ಲ ಅರಿತುಕೊಂಡು ಕೃಷಿ ಮಾಡಬೇಕು ಹೇಳುವಂತದ್ದು ಒಂದು. ಆದ್ರೆ ನಮ್ಮ ಭಾರತ ಕೃಷಿ ಪ್ರಧಾನವಾದ ಭಾರತ, ಈ ಒಂದು ಕೃಷಿ ಪ್ರಧಾನವಾದ ಭಾರತದಲ್ಲಿ ಬೇಕಾದ ರೀತಿಯಲ್ಲಿ ಕೃಷಿ ಮಾಡಿ ಬದುಕಬಹುದು ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ಬದುಕಲಿಕ್ಕೆ ಬೇಕಾಗುವಷ್ಟು ಈಗಾಗಲೇ ಮಗ ವಿದ್ಯೆ ಕಲ್ತಿದ್ದಾನೆ, ಕೃಷಿ ಪೀಳಿಗೆ ಬರಲಿ, ಈ ಕೃಷಿ ಮುಂದಿನಿಂದ ಯುವ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗುವಂತ ಒಂದೊಂದು ಆಗ್ಲಿ ಹೇಳುವ ಕಾರಣದಿಂದ ಕೃಷಿ ಪೀಳಿಗೆ ಅವನನ್ನು ಕರ್ಕೊಂಡ್ ಬಂದಿರುವಂತದ್ದು. ಈಗ ಹೊಸ ಪೀಳಿಗೆ ಅದು ಮಕ್ಕಳು, ಈ ವಯಸ್ಸಿಗೆ ಬಂದಂತ ಮಕ್ಕಳು ಕೃಷಿ ಒಳಗೆ ಯಾವ ರೀತಿ ಅವ್ರ ನೋಟ ಇದೆ, ಮತ್ತೆ ಹೊಸದಾಗಿ ಬರುವಂತ ತಂತ್ರಜ್ಞಾನ, ಹೊಸದಾಗಿ ಬರುವಂತ ಎಲ್ಲ ವಿಷಯಗಳ ಮೂಲಗಳು ಬೇರೆ ಆಗಿದೆ, ಬೆಳೆಗಳ ಆಯ್ಕೆ ಬೇರೆ ಆಗಿದೆ, ತಂತ್ರಜ್ಞಾನ ಬೇರೆ ಆಗಿದೆ. ಅವ್ರು ಬರೋದ್ರಿಂದ ಈ ಎಲ್ಲ ಬೆಳವಣಿಗೆ ನಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಲ್ಲ. ಉತ್ತಮವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ನಮಗೆ ಈ ಆಪ್ ಮೊಬೈಲ್ ಇದ್ರ ಬಗ್ಗೆ ನಾವು ಹಳ್ಳಿಯಲ್ಲಿ ಇರೋರು ಅಷ್ಟೊಂದು ಜ್ಞಾನ ಇರಲಿಲ್ಲ. ನಮಗೆ ಈಗಾಗಲೇ ನಮ್ಮ ಮಗ ಕೂಡ ಮನೆಗೆ ಬಂದಿರುವಂತಹದ್ದು. ಎರಡನೇದಾಗಿ ಮನೆಯಲ್ಲಿ ವೈಫೈ ಇರುವುದರಿಂದ ನಾವು ಎಲ್ಲಾ ಬೆಳೆ ಬಗ್ಗೆ ಅಥವಾ ಒಂದು ಈಗ ನಾವು ಮಾಡಿರುವ ಬೆಳೆಯ ಮಾರ್ಕೆಟ್ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಏರಿಳಿತ ಏನಾಗ್ತಾ ಇದೆ, ಇದನ್ನಷ್ಟು ನಾವು ಮನೆಯಲ್ಲೇ ಕುಂತು ವೀಕ್ಷಣೆ ಮಾಡಲಿಕ್ಕೆ ನಮಗೊಂದು ಅನುಕೂಲ ಆಗಿದೆ. ಇದು ಒಂದು ದೃಷ್ಟಿ ಇಟ್ಟುಕೊಂಡಾಗ ನಾವು ವಿದ್ಯೆಯನ್ನು ಒಂದು ಕಲಿತ್ರೆ ಮನೆಯಲ್ಲಿ ಕೃಷಿ ಜೊತೆಯಲ್ಲಿ ಬೇರೆ ಬೇರೆ ಮಾರ್ಗವನ್ನು ಮನೆಯಲ್ಲೇ ಕುಂತು ಮಾಡಬಹುದು. ತಂತ್ರಜ್ಞಾನ, ಯಂತ್ರೋಪಕರಣಗಳ ಬಳಕೆ, ಹೊಸ ಹೊಸ ಬೀಜಗಳು, ಹೊಸ ಹೊಸ ತಳಿಗಳು, ಹೊಸ ಹೊಸ ಬೆಳೆಗಳು, ಮಾರಾಟ ವ್ಯವಸ್ಥೆಯ ಮುಂದಿನ ಬಾಧ್ಯತೆಗಳು, ಮತ್ತೆ ಇವತ್ತು ನಮ್ಮ ಆದಾಯದ ಮೂಲ ಹೆಚ್ಚಾಗಬೇಕಾಯಿತು ಅಂದ್ರೆ ನಾವು ಬೆಳೆದಂತ ಉತ್ಪನ್ನಕ್ಕೆ ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡುವಂತ ತಂತ್ರಜ್ಞಾನ, ಎಷ್ಟೆಲ್ಲ ಸಾಧ್ಯತೆ ಇದೆ. ಸಾಧ್ಯತೆ ಇದೆ. ನಾವೀಗ ಇಲ್ಲಿ ಬೆಳೆದಂತ ವಸ್ತುವನ್ನ ಯಾವ ಮಾರ್ಕೆಟ್ ನಲ್ಲಿ ಯಾವ ಬೆಲೆ ಇದೆ ನೋಡಿ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡ್ಲಿಕ್ಕೆ ಕೂಡ ನಮಗೆ ಅವಕಾಶ ಇದೆ. ಇದಕ್ಕೆ ತಂತ್ರಜ್ಞಾನನೇ ಮೂಲ ಕಾರಣ. ಅದರ ಮುಖಾಂತರ ನಾವು ಆ ಸಾಧನೆಯನ್ನು ಕೂಡ ಮಾಡಬಹುದು ಮುಂದಿನ ದಿವಸದಲ್ಲಿ. ಮತ್ತೆ ಈಗಾಗಲೇ ನಾವು ತೋಟದಲ್ಲಿ ಕಳೆ ತೆಗೆಯುವ ಯಂತ್ರಗಳು, ಅಡಿಕೆ ಸುಲಿಯುವ ಯಂತ್ರಗಳು, ಔಷಧಿ ಹೊಡೆಯುವ ಯಂತ್ರಗಳು, ಈ ರೀತಿ ಎಲ್ಲ ಯಂತ್ರಗಳು ಬೇಕಾದಷ್ಟು ಬಂದಿವೆ. ಕೃಷಿ ಈ ಯಂತ್ರದ ಮುಖಾಂತರ ಮಾಡುವುದು ಮಾನವ ಅವಲಂಬಿತ ಆದರೂ ಕೂಡ ಏನು ತೊಂದರೆ ಇಲ್ಲ, ಅಷ್ಟು ಉತ್ತಮವಾಗಿ ಕೃಷಿ ಮಾಡಬಹುದು. ಇನ್ನೊಂದು ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಸುಮಾರು ಒಂದು 9-10 ವರ್ಷದಲ್ಲಿ ನಮ್ಮ ಕೃಷಿ ಮಾರ್ಗದರ್ಶಕರಾಗಿ ತೋಟಗಾರಿಕೆ ಇಲಾಖೆಯವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರಿಗೆ ಕಾಲಕಾಲಕ್ಕೆ ಯಾವುದೇ ಕೀಟನಾಶಕಗಳ ವ್ಯವಸ್ಥೆ ಬೇಕಾದ್ರೆ ಅವರಿಂದ ಮಾಹಿತಿ ಸಿಗ್ತಾ ಇದೆ, ಯಾವುದೇ ಯಂತ್ರೋಪಕರಣಗಳು ಬೇಕಾದ್ರೆ ಸಹಾಯಧನದ ರೂಪದಲ್ಲಿ ತೋಟಗಾರಿಕೆ ಇಲಾಖೆಯವರು ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಕೂಲಿ ಕಾರ್ಮಿಕರು ಕೂಡ ಕೆಲಸ ಇಲ್ಲದೆ ಬಳತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನರೇಗಾ ಯೋಜನೆ, ಒಂದು ಅಡಿಕೆ ತೋಟ ಪುನರ್ಚೇತನ ಹಾಗೂ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಪುನರ್ಚೇತನ, ಈ ರೀತಿ ಯೋಜನೆಗಳನ್ನು ತಂದು ತೋಟಗಾರಿಕೆ ಇಲಾಖೆಯವರು ಸಾಕಷ್ಟು ರೀತಿಯಲ್ಲಿ ರೈತರನ್ನ ಮೇಲ್ ತರಲಿಕ್ಕೆ ಅದು ನಮ್ಮ ಜೋಯಿಡ ತೋಟಗಾರಿಕೆ ಇಲಾಖೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ತನ್ನ ಮಧ್ಯೆ ಅಬ್ದುಲ್ ದಳುವಾಯಿ ಅಂತ ಒಬ್ಬ ಅಧಿಕಾರಿಗಳು ಕೂಡ ಉತ್ತಮವಾಗಿ ರೈತರ ಜೊತೆಯಲ್ಲಿ ನಿರಂತರ ಸಂಪರ್ಕ ಇಟ್ಟು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ರೈತರನ್ನು ವಿಶ್ವಾಸದಿಂದ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡ್ರಿ ಸದಾಶಿವ ದೇಸಾಯಿ ಅವರೇ, ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ. ತೋಟಗಾರಿಕಾ ಬೆಳೆಗಳ ಕುರಿತು ಸದಾಶಿವ್ ಕಮಲಾಕರ್ ದೇಸಾಯಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಣಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.

ದಿನ